ಹೇತಮಸ್ತು ಮಾವಿ ಶ್ರಾವಣೈ ಓಂ ಶಾಂತಿ ಶಾಂತಿ ಶಾಂತಿ ಓಂ ಶನ್ನೋ ಮಿತ್ರ ಶಂವರುಣಃ ಶನ್ನೋ ಭವತ್ಯಮ ಶನ್ನ ಇಂದ್ರೋ ಬೃಹಸ್ಪತಿ ಶನ್ನೋ ವಿಷ್ಣು ಕ್ರಮಃ ನಮೋ ಬ್ರಹ್ಮಣೇ ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮ ವರಿಷ್ಯಾಮಿ ಹೃದಂ ವರಿಷ್ಯಾಮಿ ಸತ್ಯಂ ವರಿಷ್ಯಾಮಿ ತನ್ಮಾವತು ತದ್ವತ್ತಾರಮೋತು ಅವತು ಮಾ ಅವತು ವತ್ತಾರಂ ನೆಕ್ಸ್ಟ್ ಉತ್ತರ ನಾವೀಗ ಉಪನಿಷತ್ತಿನ ಆಗಮ ಪ್ರಕರಣದಲ್ಲಿ ಉಪನಿಷತ್ತಿನ 12ನೇ ಶ್ಲೋಕಕ್ಕೆ ಬರ್ತಾ ಇದೆ. ಅದಕ್ಕೆ ಪೂರ್ವದಲ್ಲಿ 23ನೇ ಶ್ಲೋಕ ಕಾರಿಕ ಪುಟ 83 ಬಾಕಿ ಇದೆ. ಅದಲ್ಲ 22 ಪಾಠ 23ನೇ ಶ್ಲೋಕ ಮಾಡಿ ಆನಂತರ ನಾವು ಕಾರಿಕೆಯ ಶ್ಲೋಕ ಬರ. ಅಕಾರೋ ನಯತೆ ಸಾರಿ ತ್ರಿಶುಧಾ ಮಸು ಯಸ್ತುಲ್ಯಂ ಸಾಮಾನ್ಯಂ ವೇತ್ತಿ ನಿಶ್ಚಿತ ಸ ಪೂಜ್ಯ ಸರ್ವಭೂತಾನಾಂ ವಂದಶ್ಚೇಷ ಮಹಾಮುನಿ ತ್ರಿಶುಧಾಮಸು ಯಸ್ತುಲ್ಯಂ ಸಾಮಾನ್ಯಂ ವೇತ್ತಿ ನಿಶ್ಚಿತಃ ಸ ಪೂಜ್ಯ ಸರ್ವಭೂತಾನಾಂ ವಂದ್ಯಶ್ಚೈಷ ಮಹಾಮುನಿಃ ಅಕಾರೋ ನಯತೆ ವಿಶ್ವಂ ಉಕಾರಶ್ಚಾಪಿ ತೈಜಸಂ ಅಕಾರಶ್ಚ ಪುನಃ ಪ್ರಾಜ್ಞಂ ನಾಮಾತ್ರೇ ವಿದ್ಯತೆ ಗತಿಃ ಅಕಾರೋ ನಯತೆ ವಿಶ್ವಂ ಉಕಾರಶ್ಚಾಪಿ ತೈಜಸಂ ಏನದು ಬಿಡಿಸ್ಬೇಕಲ್ಲ, ಮುಖಾರ ಅಲ್ಲ ಅದು. ಮುಖ ಸಬುತ ಅಕಾರೋ ನಯತೆ ವಿಶ್ವಂ ಉಕಾರಶ್ಚಾಪಿ ತೈಜಸಂ ಮಕಾರಶ್ಚ ಪುನಃ ಪ್ರಾಜ್ಞಂ ನಾಮಾತ್ರೇ ವಿದ್ಯತೆ ಗತಿಃ ಅಕಾರಃ ವಿಶ್ವಂ ನಯತಿ ಜಾಗೃತಾವಸ್ಥೆ. ಅಕಾರವು ವಿಶ್ರಮ್ನೆ ಜಾಗೃತ ಅವಸ್ಥೆಗೆ ಕರೆದುಕೊಂಡು ಹೋಗುತ್ತೆ. ಉಕಾರವು ಜಾಗೃತ ಅವಸ್ಥೆಯಲ್ಲಿ ಅನುಭವಿಸಿದ ಅನುಭವಗಳ ವಾಸನಾ ಲೋಕಕ್ಕೆ ಕರ್ಕೊಂಡು ಅದನ್ನ ತೈಜಸ್ಸ ಅಂತ. ಇನ್ನು ಮಕಾರವು ವಿಶ್ವನಲ್ಲಿ ಆದ ಅನುಭವಗಳ ರಾಶಿಗಳೇ ಇರಲಿ, ತೈಜಸ್ಸನಲ್ಲಿರುವಂತಹ ವಾಸನಾಗಳ ರಾಶಿಯೇ ಇರಲಿ, ಇವೆರಡೂ ಇಲ್ಲದೇ ಇದ್ದಂತಹ ಸ್ಥಾನ ಪ್ರಾಜ್ಞ ಸ್ಥಾನಕ್ಕೆ ಕರ್ಕೊಂಡು ಆ ನಂತರ ಏನು ಅಂತ ಕೇಳಿದ್ರೆ ಅಮಾತ್ರ. ವಾಟ್ ಈಸ್ ಅಮಾತ್ರ? ನೋ ಮಾತ್ರ, ಅಮಾತ್ರ. ನೋ ಮಾತ್ರ ಅಂದ್ರೆ ಅಲ್ಲಿ ಮತ್ತೆ ಇನ್ನು ಯಾವ ಮಾತ್ರ ಇಲ್ಲ, ಅಕಾರದಲ್ಲಿ ಮಾತ್ರ ಇದೆ, ಉಕಾರದಲ್ಲಿ ಮಾತ್ರ ಇದೆ. ಏನು ಮಾತ್ರ ಉಕಾರದಲ್ಲಿ? ಉಕಾರವೇ ಮಾತ್ರ. ಮಕಾರದಲ್ಲಿ ಮಕಾರವೇ ಮಾತ್ರ. ಆ ಅಮಾತ್ರ, ಉಮಾತ್ರ, ಮಮಾತ್ರ. ಮುಗಿದ ಮೇಲೆ ಮುಂದೇನು? ನೋ ಮಾತ್ರ. ಅಮಾತ್ರ ಮತ್ತೆ ಅಕ್ಕಾರ ಬರ್ತದೆ. ಸೊ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ನೋ ಮಾತ್ರ. ನೋ ಮಾತ್ರ ಆದ್ದರಿಂದ ಎಲ್ಲಿಗೆ ಹೊರಟಿವಿ ನಾವೀಗ? ಅಲ್ಲಿಗಾದ್ರೂ ವಿಷ್ಣು ಅಂತ ಹೊರಟಿವಿ ಅಂತ ಹೇಳ್ತಿದ್ವಿ, ತೈಜಸ್ ಅಂತ ಹೊರಟಿವಿ ಅಂತ ಹೇಳ್ತಾ ಇದ್ವಿ, ಈಗ ಎಲ್ಲಿ ಹೊರಟಿವಿ ನಾವೀಗ? ಅಗತಿ, ಗತಿರಹಿತವಾದ ಅಮಾತ್ರೇ ಇನ್ ನೋ ಮಾತ್ರ ಗತಿ ನ ವಿದ್ಯತೆ. ಅಲ್ಲಿ ಯಾವ ಹೋಗುವಿಕೆ ಬರುವಿಕೆ ಇರುವುದಿಲ್ಲ. ಇನ್ನೊಂದು ಟ್ರಾನ್ಸ್ಪೋರ್ಟ್ ಕಂಪನಿ ನೀವು ಶುರು ಮಾಡ್ಬೋದು, ಗತಿ ಅಗತಿ. ಗತಿ ಅಂತ ಒಂದಿದೆ ಕೇಳಿದಂಗು, ಗತಿ ಟ್ರಾನ್ಸ್ಪೋರ್ಟ್ ಇದೆಲ್ಲ ಬಂತು ನೋಡಿದ ಗತಿ. ಗತಿ ಟ್ರಾನ್ಸ್ಪೋರ್ಟ್ ಕಂಪನಿ, ಲಾಜಿಸ್ಟಿಕ್, ಗತಿ ಲಾಜಿಸ್ಟಿಕ್ಸ್ ಅಂತ ಬರ್ತದೆ. ಏನ್ ಮಾಡ್ತದ್ದು? ಹೋಗ್ತದೆ ಅಷ್ಟೇ. ಹೋಗೋದು ಬರೋದು ಬೇಕಲ್ಲ ನಮಗೆ, ಅದೇ ನಮ್ ಇವೆಲ್ಲ ಏನವಲ್ಲ, ಇವು ಹೋಗ್ತವೆ ಬರ್ತವೆ, ಹೋಗ್ತವೆ ಬರ್ತವೆ, ಹೋಗ್ತವೆ. ಗತಿ ಅಗತಿ. ಆದ್ರೆ ಅಲ್ಲೇನು ಸ್ಥಾನ ಇದೆ ಅಮಾತ್ರದ ಸ್ಥಾನ, ಅದು ಹೇಗಿದೆ ಅಂತಂದ್ರೆ ಅಲ್ಲಿ ನೋ ಮಾತ್ರ ಆದ್ರೆ ನೋ ಗತಿ. ಅಲ್ಲಿ ಯಾವ ಗತಿ ಇಲ್ಲ. 67ನೇ ಭಾಷ್ಯ. ಆತ್ಮಪಾದಾನಾತ್ಮಪಾದಾನಾತ್ರಾಭಿಹಿ ಸಹ ಏಕತ್ವಂ ಕೃತ್ವಾ ಯಥೋಕ್ತ ಓಂಕಾರಂ ಪ್ರಕೃತಿ ಪದ್ಯ ಯಃ ಧ್ಯಾಯತಿ ತಂ ಅಕಾರಃ ನಯತಿ ವಿಶ್ವಂ ಪ್ರಾಪಯತಿ. ಆತ್ಮಪಾದಾನಾಂ ಮಾತ್ರಾಭಿಃ ಸಹ ಏಕತ್ವಂ ಕೃತ್ವಾ ಕೋ ಮಾತ್ರ ಅಮಾತ್ರ ಯಥೋಕ್ತೈ ಸಾಮಾನ್ಯೈ ಆತ್ಮಪಾದಾನ ಮಾತ್ರಾಭಿಃ ಸಹ ಏಕತ್ವಂ ಕೃತ್ವಾ. ಈ ಪ್ರಣವ ಉಚ್ಚಾರವನ್ನು ಪಾದಗಳಿಂದ ಸಹಿತವಾಗಿ ಉಪಾಸನೆಯನ್ನು ಮಾಡಿದ್ದಾದರೆ ಹೇಗೆ? ಯಥಾ ಉಕ್ತ ಓಂಕಾರಂ. ಆ ಮಾಡೋದು ಹೇಗೆ ಅಂತಂದ್ರೆ ಮೂರು ಪಾದಗಳಿಂದ ಕೂಡಿದ ಅಕಾರ ಉಕಾರ ಮಕಾರಗಳಿಂದ ಸಹಿತವಾದ ಓಂಕಾರದ ಧ್ಯಾನವನ್ನ ಈಗ ಯಹಾ ಧ್ಯಾಯತಿ ಯಾರು ಈ ಪ್ರಕಾರ ಧ್ಯಾನವನ್ನ ಮಾಡುತ್ತಾರೋ ಅವರಿಗೆ ಅಕಾರ ನಯತೆ ವಿಶ್ವಂ, ಅಕಾರವು ವಿಶ್ವವನ್ನೇ ವ್ಯಾಪಿಸಿಕೊಂಡಿರುವಂತಹ ಕ್ಷೇತ್ರಕ್ಕೆ ಅವನನ್ನು ಕರ್ಕೊಂಡು ಯು ಆರ್ ಆಲ್ ಓವರ್ ವಿಶ್ವ. ಆದ್ರೆ ಉಪಾಸನೆ ಹೆಂಗ್ ಮಾಡ್ಬೇಕು? ಮೂರು ಪಾದಗಳಿಂದ ಕೂಡಿದ ಓಂಕಾರವನ್ನು ಧ್ಯಾನಿಸಬೇಕು. ಮೂರು ಪಾದಗಳಿಂದ ಕೂಡಿದ ಓಂಕಾರ ಅಂದ್ರೇನು? ಮೊದಲು ಅಕಾರವನ್ನು ಧ್ಯಾನಿಸಬೇಕು. ಆ ಅಕಾರಕ್ಕೆ ನೀ ಪ್ರಾಮುಖ್ಯತೆಯನ್ನು ಕೊಟ್ಟು, ಆ ಅಕಾರಕ್ಕೆ ನೀ ಪ್ರಾಧಾನ್ಯತೆಯನ್ನು ಕೊಟ್ಟು ನೀನು ಧ್ಯಾನಿಸಿದ್ದೆ ಆದ್ರೆ ಹೇಗಿರ್ತದದು? ಯಾವ್ದು ಪ್ರಾಧಾನ್ಯ ಬಂತೀಗ? ಹೀಗೆ ನೀ ಧ್ಯಾನ ಮಾಡಿದ್ದಾದರೆ ನಿನಗೆ ಪ್ರಾಪ್ತಿ ಆಗ್ತದೆ. ಏನು ಪ್ರಾಪ್ತಿ ಆಗ್ತದೆ? ವಿಶ್ವವೇ ನಿನಗೆ ಪ್ರಾಪ್ತವಾಗ್ತದೆ. ಇತಿ ಆಗಮ ಆಗಮೋಕ್ತ ಯಥೋಕ್ತೈ ಸಾಮಾನ್ಯೈ ಆತ್ಮಪಾದಾನಾಂ ಮಾತ್ರಾಭಿ ಸಹ ಏಕತ್ವಂ ಕೃತ್ವಾ. ಓಂಕಾರವನ್ನು ಮೂರು ಮಾತ್ರಗಳಿಂದ ಕೂಡಿ ನಾವು ಕೃತ್ವ ಕೂಡಿಸಿಕೊಂಡು ಯಥೋಕ್ತ ಓಂಕಾರ ಆ ಓಂಕಾರವನ್ನು ಧ್ಯಾಯತಿ ಧ್ಯಾನಿಸಿದ್ದಾದರೆ ಆವಾಗ ಏನಾಗ್ತದೆ? ತಂ ಅಂತವರನ್ನ ಅಕಾರ ನಯತೆ ವಿಶ್ವಂ ಪ್ರಾಪಯತಿ. ಅಕಾರವನ್ನು ಕರ್ಕೊಂಡು ಹೋಗ್ತದೆ, ಅವನಿಗೇನು ಲಭ್ಯ ಆಗ್ತದೆ? ವಿಶ್ವವೇ ಲಭ್ಯವಾಗ್ತದೆ. ನಾಳೆ ಬೆಳಿಗ್ಗೆ ಮೆಡಿಟೇಷನ್ ಕ್ಲಾಸಿಗೆ ಹೋಗ್ರೆ ಐಕೋ ಐತೆ ಕಾಯ್ ಆಸ್ ಕಸ ಕಾಯ ಹೇ ಗಿಡ್ಡಿ ಕಾಯ್ ನೈ ನಾ ಕಾಯ್ ನೈ ನಾ ವಾ ಪಕ್ಕ ಪಕ್ಕ ನೀವು ಪಕ್ಕ ಇದ್ಬಿಟ್ರೆ ಎಲ್ಲ ಡಬ್ಬಿಗಳು ಪಕ್ಕ ಇರ್ತಾವ. ನೀವು ಇಂಜಿನ್ ನಿಮ್ಮುಂದ ಇವರೆಲ್ಲ ಹಿಂದೆ ವಿಶ್ವಂ ಪ್ರಾಪಯತಿ. ಅವನು ವಿಶ್ವವನ್ನು ಹೊಂದುತ್ತಾನೆ. ವಿಶ್ವವನ್ನೇ ಹೊಂದುತ್ತಾನೆ, ಇದರ ಅರ್ಥ ಏನು? ವಿಶ್ವವನ್ನೇ ಹೊಂದುತ್ತಾನೆ, ಇದರ ಅರ್ಥ ಏನು? ವೈಶ್ವಾನರನಾಗ್ತಾನೆ. ವಿಶ್ವನನ್ನು ಹೊಂದೋದು ಅಂದ್ರೆ ವೈಶ್ವಾನರನಾಗಿ ಬಿಡ್ತಾನೆ ಅವನು. ಇತಿ ವೇದೋಕ್ತ. ಅದಕ್ಕೆ ಮುಂದೆ ಹೇಳ್ತಾರೆ ಅಕಾರ ಆಲಂಬನಂ ಓಂಕಾರಂ ವಿದ್ವಾನ್ ವಿಶ್ವಾನರಃ ಭವತಿ ಇತ್ಯರ್ಥಃ. ಏನಾಗ್ಬಿಡ್ತಾನಿವ? ವೈಶ್ವಾನರ ಯಾವಾಗ ಯಾವಾಗ ಅಂದ್ರೆ ಓಂಕಾರವನ್ನ ಅಕಾರ ಆಲಂಬನಂ ವಿದ್ವಾನ್ ಓಂಕಾರ ಉಚ್ಚಾರದಲ್ಲಿ ಅಕಾರವನ್ನು ನೆಚ್ಚಿಕೊಂಡು ಅಕಾರಕ್ಕೆ ಪ್ರಾಧಾನ್ಯತೆಯನ್ನು ಕೊಟ್ಟು ಯಾವನು ಧ್ಯಾನ ಮಾಡ್ತಾನೆ ಅವನು ವೈಶ್ವಾನರಃ ಭವತಿ. ಫಲಶ್ರುತಿ ಉಪಾಸನ ಬಂತು ಅಂದ್ರೆ ಫಲಶ್ರುತಿ ಇರಲೇಬೇಕು. ಬರೀ ಒಕ್ಕತುಂಡ ಮಹಾಕಾಯಕ್ಕೆ ಇಷ್ಟೇ ಅಲ್ಲ, ಎಲ್ಲ ಫಲಶ್ರುತಿ ಇರುವಂತೂ ಪೂಜಾ ಶುರುನೇ ಆಗುದಿಲ್ಲ. ಯಾವ್ದಕ್ಕೆ ಪೂಜೆ ಮಾಡ ಫಲಶ್ರುತಿ ಬೇಕಲ್ಲಿ. ಅಕಾಲ ಆಲಂಬನ ಓಂಕಾರಂ ವಿದ್ವಾನ್ ವೈಶ್ವಾನರ ಭವತಿ ಇತ್ಯರ್ಥ ತಥಾ ಉಕಾರ ತೈಜಸಂ ಅಬ್ಬ ಉಕಾರ ತೈಜಸಂ ಈಗ ಉಕಾರಿಗೆ ಬರ್ತಾರೆ ಈಗ ಏನಪ್ಪ ಉಕಾರ ಇದು ಇದು ಉಕಾರವು ಕೂಡ ಉಕಾರವನ್ನ ನೀನು ಅವಲಂಬಿಸಿಕೊಂಡು ಓಂಕಾರವನ್ನ ಉಪಾಸನ ಮಾಡಿದ್ಯಾದ್ರೆ ಐ ರಿಪೀಟ್ ಓಂಕಾರ ಉಪಾಸನ ಅನಿವಾರ್ಯ ನನಗೆ ಓಂಕಾರ ಉಪಾಸನ ನನಗೆ ಅನಿವಾರ್ಯ ಉಪಾಸನದಲ್ಲಿ ಅತ್ಯಂತ ಶ್ರೇಷ್ಠವಾದ ಉಪಾಸನ ಓಂಕಾರ ಪ್ರಣವ ಉಪಾಸನ ಪ್ರಣವೋಪಾಸನ ಅಂತಲೇ ಕರೀತಾರೆ ಈ ಪ್ರಣವೋಪಾಸನೆಯಲ್ಲಿ ಅರ್ಥಾತ್ ಓಂಕಾರದ ಉಪಾಸನೆಯಲ್ಲಿ ಉಕಾರಕ್ಕೆ ಮಹತ್ವ ಕೊಟ್ಟರೆ ಹೇಗಿರ್ತದೆ ಯಾರಿಗೆ ಮಹತ್ವ ಕೊಟ್ರಿ ಅಲ್ಲ ಇವು ನೋಡಿ ಯಾವ್ಯಾವ ನಾಯಿಗಳು ಹೀಗೆ ಮಾಡ್ತಾವ ಅವಶ್ಯವಾಗಿಯೂ ಕೂಡ ಅವು ಮುಂದಿನ ಜನ್ಮ ಬಟ್ ಇನ್ನು ಉಪಾಸನ ಉಪಾಸನಾವಲಂಬಿತ ಸಂಖ್ಯಾನ ಜಾಸ್ತಿ ವಾಣಿ ಹೂವಾಚ ವಾಣಿ ಫ್ರೆಂಡ್ ಹೂವಾಚ ಏನ್ ಮಾಡ್ಲಿಕ್ಕಾಗುದಿಲ್ಲ ಜನ್ಮ ಜನ್ಮ ಅಂತ ತೊಲಿಬೇಕಲ್ಲ ನಿಧಾನಕ್ಕೆ ಹೋಗ್ಬಿಟ್ಟಿರ್ತದೆ ಏನೆ ಅವನ ಹೆಸರು ತೆರ ಸೊಪ್ ಸ್ಲೋ ಹೈಕ್ಯಾ ಹುಡುಗ ಬಂಟಿ ಏ ಬಂಟಿ ತೆರ ಸೊಪ್ ಸ್ಲೋ ಹೈಕ್ಯಾ ಇವ್ರಿಗೆಲ್ಲ ವೇದಾಂತ ಭಾರಿ ಸ್ಲೋ ಕೊಳ್ಕೋಬೇಕಲ್ಲ ತಿಕ್ಕಿ ತಿಕ್ಕಿ ತಿಕ್ಕಿ ಒಂದೊಂದು ಜನ್ಮದಾಗೂ ಈ ಸುಜಾತ ಭಿನ್ನ ತಿರ್ತಾವ ಗೊತ್ತಿಲ್ಲ ಎಷ್ಟು ಜನ್ಮ ಬರ್ಬೋದು ಸೊ ಏನಾಗ್ತದೆ ಉಕಾರಕ್ಕೆ ನಾವು ಮಾತು ಕೊಟ್ಟಾಗ ತೈಜಸಂ ಅವನು ತೈಜಸ ಪ್ರಾಪ್ತಿ ಮಾಡ್ಕೊಳ್ತಾನೆ ಮಕಾರಶ್ಚ ಮಕಾರಶ್ಚಾಪಿ ಪುನಃ ಪ್ರಾಜ್ಞಂ ಚ ಶಬ್ದಾತ್ ನಯತೆ ಇತಿ ಅನುವರ್ತತೆ ಅಲ್ಲೊಂದು ಚಕಾರ ಶಬ್ದ ನೋಡಿ ಚ ಮಕಾರಶ್ಚ ಪುನಃ ಮಕಾರ ಚ ಪುನಃ ಪ್ರಾಜ್ಞಂ ಅದನ್ನ ಅವ್ನು ಹೇಳ್ತಾರೆ ಆ ಚಕಾರ ಸುಮ್ಮನೆ ಸುಮ್ಮನೆ ಬಂದಿಲ್ಲ ಅನ್ಕೊಂಡೆ ತೈಜಿಂದ ತಥಾ ಉಕಾರ ತೈಜಸಂ ಮಕಾರಶ್ಚಾವಿ ಪುನಃ ಪ್ರಾಜ್ಞಂ ಹೌದಾ ಮಕಾರದಿಂದ ಅವನು ಪ್ರಾಜ್ಞವನ್ನ ಪ್ರಾಪ್ತಿ ಮಾಡಿಕೊಳ್ಳುತ್ತಾನೆ ಅದೇ ಆಗಿರ್ತದೆ ಅವು ಮಕಾರ ಜಿಕ್ಕುದು ಅದ್ರ ಮೇಲೆ ಧ್ಯಾನ ಮಾಡು ಮಕಾರದ ಮೇಲೆ ಮಕಾರದ ಉಚ್ಚಾರದಲ್ಲಿ ಧ್ಯಾನ ಮಾಡು ಉಕಾರ ಉಚ್ಚಾರದ ಮೇಲೆ ಧ್ಯಾನ ಮಾಡು ಅಕಾರ ಉಚ್ಚಾರದ ಮೇಲೆ ಧ್ಯಾನ ಮಾಡು ಅಕಾರದಲ್ಲಿ ವಿಶ್ವ ಯಾರದು ಹೂ ಇಸ್ ದ ಹೋದ್ರ ನೋಡಮ್ಮ ಯಾರು ಅಡ್ಡಾಡ್ಬೇಡ್ರಿ ಮಕ್ಳೆ ಹ ಮತ್ತೆ ಈ ಹುಡುಗರು ರೂಮ್ ಅಲ್ಲಿ ನುಗ್ಗಿದ್ರೆ ನಮ್ಮ ಮನೆಯವರು ನಮ್ಮ ಹುಡುಗರು ಕೆಳಗಿನ ಹುಡುಗರು ಇಲ್ಲ ನಿಮ್ಮ ಆಫೀಸ ಅದ ಒಳಗಡೆ ಅದಕ್ಕೆ ಈ ವಿಶ್ವವನ್ನ ಅಕಾರ ಉಕಾರ ಮಕಾರದಲ್ಲಿ ಕಂದಿಟ್ಟಂತೆ ಇವರ ಆಫೀಸ್ ಅನ್ನ ಬ್ಯಾಕ್ ಬ್ಯಾಗ್ ನೋಡಿಕೊಂಡವ್ರು ಬ್ಯಾಕ್ ಬ್ಯಾಗ್ ಆ ಬ್ಯಾಕ್ ಬ್ಯಾಗ್ ನಾನು ನೋಡೋದು ಅಂದ್ರೆ ಎಷ್ಟು ಕೇರ್ಫುಲ್ ಮೇಂಟೈನ್ ಮಾಡಬೇಕು ಹಿಂಗಾಗಿ ಏರಿ ಸ್ವಲ್ಪ ಇದ್ದಂಗೆ ಕಾಯ್ತಾ ಇರ್ತೇನೆ ಯಾರು ಬರ್ಬೋದು ಅದೇ ಮಜಾ ಆ ಇಡೀ ಆಫೀಸ್ ಮೊಬೈಲ್ ನೋಡಿದೆ ಅಕಾರ ಉಕಾರ ಆಮೇಲೆ ಮೊಬೈಲ್ ಅಪ್ಡೇಟ್ ಏನಾಗಿರ್ತದ ಅಷ್ಟು ಇಲ್ಲಿ ಮಕಾರರು ರಬ್ರಾತ್ ನೋಡ್ರು ಅಕಾರ ಉಕಾರ ಮಕಾರ ವಿಷ್ಣು ಐದು ಸಹ ಪ್ರಾರ್ಥನೆ ಇಲ್ಲೇ ಇದ್ದಾನೆ ಈ ಮಾತ್ರ ಮಕಾರ ಪ್ರಾರ್ಥನೆ ಚ ಶಬ್ದ ಆತ ನಯತೆ ಇತಿ ಅನುವರ್ತತೆ ಚ ಏನ್ ತೋರಿಸ್ತದಂದ್ರೆ ಈ ಮಕಾರವು ಕೂಡ ಕರೆದುಕೊಂಡು ಹೋಗುತ್ತದೆ ನಯ ನೀ ನಯ ಧಾತು ಏನ್ ತೋರಿಸ್ತದೆ ಟು ಲೀಡ್ ನಯ್ ಟು ಲೀಡ್ ಸೊ ಅದು ತಗೊಂಡೋಗ್ತದೆ ಎಲ್ಲಿ ತಗೊಂಡೋಗ್ತದೆ ಆ ಪ್ರಾರ್ಥನೆ ಕಡೆಗೆ ತಗೊಂಡೋಗ್ತದೆ ಈ ಮುಂದೆ ಮಕಾರ ಮುಗಿದ್ಮೇಲೆ ಏನ್ರಿ ಅದೇ ಕ್ಷೀಣೇತು ಮಕಾರೇ ಕ್ಷೀಣೇತು ಮಕಾರೇ ಬೀಜ ಭಾವ ಕ್ಷಯಾತ ಬೀಜ ಭಾವ ಕ್ಷಯಾತ ಅಮಾತ್ರೇ ಅಮಾತ್ರೇ ಓಂಕಾರೇ ಓಂಕಾರೇ ಗತಿಹಿ ನ ವಿದ್ಯತೆ ಗತಿಹಿ ನ ವಿದ್ಯತೆ ಕ್ವಚಿತ ಇತ್ಯರ್ಥಃ ಕ್ವಚಿತ ಇತ್ಯರ್ಥಃ ಮಕಾರವು ಉಚ್ಚಾರವಾಗಿ ಕ್ಷೀಣವಾದಾಗ ಬೀಜ ಭಾವ ಕ್ಷಯಾತ ಬೀಜ ಏನಾಗ್ಬಿಡ್ತು ಶಾಂತ ಆಗ್ಬಿಡ್ತು ಬೀಜ ಸೃಷ್ಟಿ ಯಾವಾಗಾಯ್ತು ಆ ಬೀಜ ಉತ್ಕರ್ಷ ಯಾವಾಗಾಯ್ತು ಬೀಜ ಕ್ಷಯ ಯಾವಾಗಾಯ್ತು ಹೌದಾ ಆ ಈಗ ಬೀಜ ಕ್ಷಯ ಆಯ್ತು ಬೀಜ ಭಾವ ಕ್ಷಯಾತ ಅಮಾತ್ರೇ ಯಾವ ಸ್ಥಿತಿಯಲ್ಲಿ ನಿಂತ್ಕೊಂತೀಗದು ಮಾತ್ರಾರಹಿತವಾದ ಸ್ಥಿತಿ ಅಲ್ಲ ಅಮಾತ್ರ ಅಂದ್ರೇನು ಪುನಃ ಮತ್ತು ಅ ಮಾತ್ರ ಅಲ್ಲ ನೋ ಮಾತ್ರ ಸೊ ಅಮಾತ್ರ ಸ್ಥಿತಿಗೆ ನಿಂತ್ಕೊಂಡು ಈ ಅಮಾತ್ರ ಸ್ಥಿತಿಗೆ ನಿಂತುಕೊಂಡ ಮೇಲೆ ಓಂಕಾರಕ್ಕೆ ಮುಂದೆ ಗತಿ ಏನು ನೋಡ್ರಿ ಓಂಕಾರೇ ಗತಿ ನ ವಿದ್ಯತೆ ಎಷ್ಟು ಪರ್ಫೆಕ್ಟ್ ತಿಳ್ಕೊಂಡಿರಿ ನಿದ್ದೆ ಮಾಡೋರು ಇನ್ನೇನ್ ಗತಿ ಸ್ವಾಮಿ ಕೂತ್ರ ನಿದ್ರೆ ಗೆದ್ರು ಎಲ್ಲರೂ ಹೋಗ್ತಲ್ಲ ಭಜನೆ ಮಾಡೋ ಆಡೋ ಮಾಡ್ತಿರ್ತಾರ ಚಾಂಟಿಂಗ್ ಮಾಡು ಎಲ್ಲರೂ ಮಾಡ್ತಾ ಇದ್ದಾರೋ ಸೊ ನಿದ್ರೆ ಮಾಡೋರಿಗೆ ಏನ್ ಗತಿ ಹೇಳ್ರಿ ನೀವ್ ಹೇಳ್ರಿ ಸ್ವಲ್ಪ ನಿದ್ರೆ ಮಾಡೋರಿಗೆ ಆ ಗತಿ ಅಷ್ಟೇ ಇಲ್ಲ ನೋಡ್ರಿ ಕ್ಷೀಣೆ ಮಕಾರೆ ಬೀಜ ಭಾವ ಕ್ಷಯಾತ ಅಮಾತ್ರೆ ಓಂಕಾರೆ ಗತಿ ನ ವಿದ್ಯತೆ ಕ್ವಚಿತ್ ಗತಿ ನ ವಿದ್ಯತೆ ಕಿಂಚಿತ್ತು ಗತಿ ಅನ್ನೋದು ಅವ್ರಿಗೆ ಇರೋದಿಲ್ಲ ನಿರ್ಗತಿಕರು ಅಮಾತ್ರ ಚತುರ್ಥೋ ವ್ಯವಹಾರ್ಯ ಇದು ಮುಂದಕ ಹನ್ನೆರಡನೇ ಶ್ಲೋಕ ಇದು ಶ್ಲೋಕ ಅಲ್ಲ ಇದು ಮಂತ್ರ ಅಮಾತ್ರಶ್ಚ ಅಮಾತ್ರಶ್ಚ ಅಮಾತ್ರಃ ಅಮಾತ್ರಃ ಚತುರ್ಥಃ ಚತುರ್ಥಃ ಅವ್ಯವಹಾರ್ಯಃ ಅವ್ಯವಹಾರ್ಯಃ ಪ್ರಪಂಚ ಉಪಶಮಃ ಪ್ರಪಂಚ ಉಪಶಮಃ ಶಿವಃ ಶಿವಃ ಅದ್ವೈತ ಏವ ಓಂಕಾರಃ ಅದ್ವೈತ ಏವ ಓಂಕಾರಃ ಏವಂ ಓಂಕಾರ ಶಿವಃ ಶಿವಃ ಅದ್ವೈತ ಏವಂ ಓಂಕಾರಃ ಅದ್ವೈತ ಏವಂ ಓಂಕಾರಃ ಆತ್ಮೈವ ಆತ್ಮೈವ ಸಂವಿಶತಿ ಸಂವಿಶತಿ ಆತ್ಮನ ಆತ್ಮಾನಂ ಆತ್ಮನ ಆತ್ಮಾನಂ ಯಃ ಏವಂ ವೇದ ಯಃ ಏವಂ ವೇದ ಯಃ ಏವಂ ವೇದ ಯಃ ಏವಂ ವೇದ ಎರಡು ಸಲ ಯಾಕೆ ಬಂತದ್ದು ಉಪನಿಷತ್ ಉಪನಿಷತ್ ಕಂಪ್ಲೀಟ್ ಇಷ್ಟು ಸಣ್ಣ ಉಪನಿಷತ್ ಅದನ್ನು ಇನ್ನೂ ಒಂದು ವರ್ಷ ಬೇಕು ನಮ್ಮ ಅಮಾತ್ರ ಚತುರ್ಥ ಅಮಾತ್ರ ಅಂದ್ರೆ ಯಾವುದು ಅಮಾತ್ರ ಅಲ್ಲ ನೋಮಾತ್ರ ಅಂದ್ರೆ ಮಾತ್ರಾರಹಿತವಾದ ಸ್ಥಿತಿ ಅದು ಚತುರ್ಥ ನಾಲ್ಕನೇ ಹಿಂದ್ರಿ ಹಿಂಗ್ ಹೇಳ್ತೀರಿ ಇಷ್ಟಿಷ್ಟು ತೆಗ ಮೂರು ಮೂರು ಅಂತ ಹೇಳ್ತಾ ಬಂದು ಯಾವ ಆಪರೇಟ್ ಮಾಡಬೇಡ ಅವನು ಕ್ಲೋಸ್ ಮಾಡ್ಬಿಡಿ ಅದು ಕೂಡ ಮೇಲೆ ಅನವಶ್ಯಕ್ಕಾಗಿ ಆಪರೇಟ್ ಮಾಡ್ತದೆ ಅವನ್ನೆಲ್ಲ ಕರೆಕ್ಟ್ ಕರೆಕ್ಟ್ ಕರೆಕ್ಟ್ ಕರೆಕ್ಟ್ ಮಾತ್ರಾರಹಿತವಾದ ಆ ಸ್ಥಿತಿ ಏನಿದೆಯೋ ಅದು ನಾಲ್ಕನೇ ಪಾದ ಎಂದು ಪ್ರಸಿದ್ಧವಾದ ವಾಪಸ್ ನೀವು ಮೊದಲನೇ ಶ್ಲೋಕಕ್ಕೆ ಹೋಗಿದ್ರು ಆತ್ಮ ಚತುಷ್ಪ ಆತ್ಮನು ನಾಲ್ಕು ಪಾದಗಳಿಂದ ಕೂಡಿದವನಾಗಿದ್ದಾನೆ ಹಸುವಿನ ಪಾದಗಳಂತಲ್ಲ ಕಾರ್ಷಾಪಣ ರೂಪಾಯಿಯ ನಾಲ್ಕು ಭಾಗದಂತೆ ಕಾರ್ಷಾಪಣ ಅಂದ್ರೆ ರೂಪಾಯಿ ಕಾರ್ಷಾಪಣದ ನಾಲ್ಕು ಭಾಗಗಳಂತೆ ಇದು ವಿಭಜಿಸಲ್ಪಟ್ಟಿದೆ ನಾಲ್ಕನೇದು ಯಾವುದು ಅಂದ್ರೆ ಇದು ಏನದು ಮಾತ್ರಾರಹಿತವಾದದ್ದು ಅದು ನಾಲ್ಕನೇ ಹೌದ ಅಮಾತ್ರಶ್ಚ ಅಮಾತ್ರಃ ಚತುರ್ಥ ಅಮಾತ್ರಃ ಚತುರ್ಥ ಅಮಾತ್ರಶ್ಚತುರ್ಥ ಏನ್ ಹಿಂಗ್ ಹೇಳ್ಬಿಟ್ರೆ ಅವ್ಯವಹಾರ್ಯ ಅಲ್ಲಿ ಯಾವ ವ್ಯವಹಾರವೂ ಇಲ್ಲ ಏನ್ ವ್ಯವಹಾರ ಅಂದ್ರೆ ಐಂದ್ರಿಕ ವಿಷಯ ವ್ಯವಹಾರಗಳು ಇಲ್ಲ ನೋಡೋದು ಕೇಳೋದು ಹೋಗೋದು ಬರೋದು ಕರ್ಮೇಂದ್ರಿಯ ಜ್ಞಾನೇಂದ್ರಿಯ ಅವುಗಳ ವಿಷಯಗಳು ಶಬ್ದ ಸ್ಪರ್ಶ ರೂಪ ರಸ ಗಂಧ ಈ ಯಾವ ವ್ಯವಹಾರಗಳು ಅಲ್ಲಿಲ್ಲ ಕೊಡುವುದು ತೆಗೆದುಕೊಳ್ಳುವುದು ಮೂಸುವುದು ನೋಡುವುದು ಕೇಳುವುದು ಅಯ್ಯೋ ಹಾಗಾದ್ರೆ ಆ ನಾಲ್ಕನೇ ಪಾದದ ಪ್ರಪಂಚ ಯಾವುದು ಪ್ರಪಂಚ ಉಪಶಮ ಪ್ರಪಂಚ ಉಪಶಮ ಇದ್ದ ಬಿದ್ದ ಎಲ್ಲಾ ಪ್ರಪಂಚಗಳು ಕೂಡ ಅಲ್ಲಿ ಶಾಂತವಾಗಿ ಶಿವ ಮಂಗಳಕರವಾಗಿದೆ ಅದ್ವೈತ ಎರಡಿಲ್ಲದೆ ಇರುವಂತಹ ಒಂದಾಗಿದೆ ಏವಂ ಓಂಕಾರ ಆತ್ಮ ಇವ ಈ ಪ್ರಕಾರವಾಗಿ ಓಂ ಅನ್ನುವಂತಹದ್ದು ಇದು ಆತ್ಮನೇ ಆಗಿದೆ ಸಂವಿಶತಿ ಆತ್ಮನ ಆತ್ಮಾನಂ ಯಾವನು ಈ ಪ್ರಕಾರವಾಗಿ ತಿಳಿಯುತ್ತಾನೋ ಅವನು ಆತ್ಮನನ್ನ ಹೋಗಿ ಸೇರುತ್ತಾನೆ ಸಂವಿಶತಿ ಪ್ರವಿಶ್ಯತಿ ಇತ್ಯರ್ಥ ಸಂವಿಶತಿ ಪ್ರವಿಶ್ಯತಿ ಸಂವಿಶತಿ ಆತ್ಮನಾ ಆತ್ಮಾನಂ. ತಾನು ತನ್ನನ್ನ ತಿಳಿದು ತನ್ನನ್ನೇ ಹೋಗಿ ತಾನೇ ಸೇರಿಕೊಳ್ಳುತ್ತಾನೆ. ಹಬ್ಬ ತಾನು ತನ್ನನ್ನ ತಿಳಿದು ತನ್ನನ್ನೇ ಸೇರಿಕೊಳ್ಳುತ್ತಾನೆ. ಯಹ ಏವಂ ವೇದ, ಯಹ ಏವಂ ವೇದ ದ್ವಿತೀಯ ಉಚ್ಚಾರ, ದ್ವಿತೀಯ ಶಬ್ದ ಪ್ರಯೋಗ, ಉಪನಿಷತ್ ಉಪಸಂಹಾರ ಸಂಹಾರಾರ್ಥ. ಹೌದಾ, ಇದು ನಾಲ್ಕನೇ ಪಾದ. ಏನಾಗಿದೆ ನಾಲ್ಕನೇ ಪಾದದಲ್ಲಿ? ಮಾತ್ರ ಯಾವುದೂ ಇಲ್ಲ. ಮಾತ್ರ ಇತ್ತು ಪ್ರಪಂಚ ಶಾಂತ ಆಗಿಲ್ಲ ಅಂತರ್ಥ, ವ್ಯವಹಾರ ಕಂಟಿನ್ಯೂ ಅಂತರ್ಥ. ಹೇಗಿರ್ತದೆ ವ್ಯವಹಾರ ಕಂಟಿನ್ಯೂ ಮಾಡಿದ್ರೆ? ಹೀಗಿರ್ತದೆ, ನಾನು ಬ್ರಹ್ಮನನ್ನು ನೋಡಿದೆ. ಎಕ್ಸಾಕ್ಟ್ಲಿ ಎರಡೂ ಕಣ್ಣುಗಳ ಮಧ್ಯದಲ್ಲಿ ನೋಡಿದೆ. ಹಿಂಗೆ ಈ ಸೂರ್ಯ ಇದ್ದಂಗ ಹಿಂಗೇ ಇತ್ತು. ಈಗ ವ್ಯವಹಾರ ಉಪಶಮ ಆಯ್ತು, ಕಂಟಿನ್ಯೂ ಆಯ್ತು. ಅರ್ಥಾಯ್ತಾ ನಿಮ್ಗೀಗ? ನೀವು ಉಪನಿಷತ್ತನ್ನು ಗಟ್ಟಿ ಹಿಡ್ಕೊಂಬುದಿಲ್ಲ, ಪ್ರಾಬ್ಲಮ್ ನಿಮ್ದು ಅಲ್ಲಿದೆ. ನೀವು ಉಪನಿಷತ್ ಗಟ್ಟಿ ಹಿಡ್ಕೊಳ್ರಿ. ಆಗಮ ಇದು, ಆಗಮ ಪ್ರಮಾಣ ಇದು. ಈ ಪ್ರಮಾಣ ನೀವು ಗಟ್ಟಿಟ್ಕೊಳ್ಳೋದು ಹೋದಾಗ ಎನಿ ಕಾಕ್ ಅಂಡ್ ಬುಲ್ ಸ್ಟೋರಿ ಕಥೆ ಬಿಕಮ್ ಪ್ರಮಾಣ ಬರ. ಯಾರೇನು ಹೇಳ್ತಾರೆ ಪ್ರಮಾಣನೇ? ಹೂ ಹಂಗಾತಂತೆ, ಹೂ ಹಿಂಗಾತಂತೆ, ಮುಖ ಮಾಡಿ ಕಣ್ಣು ಇಂತಾದ್ ಮಾಡಿ ಮಾತಾಡ್ತಾರೆ, ನೀವು ಕಿವಿ ಇಂತಾದ್ ಮಾಡ್ತಾರೆ. ನಾನು ಯಾಕೆ ಅವಾಗ ಇವಾಗ ಹೇಳ್ತೀನಿ ಅಂತಂದ್ರೆ, ನೀವು ಪ್ರಮಾಣೆಯನ್ನು ನನಗೆ ಹೇಳ್ರಿ ಪ್ಲೀಸ್. ಕಲ್ಪನೆಯ ಪ್ರಮಾಣ ಆಗ್ಲಿಕ್ಕೆ ಸಾಧ್ಯವೇ? ಲೆಟ್ ಅಸ್ ಕಮ್ ಟು ದಿ ಪಾಯಿಂಟ್. ಕಲ್ಪನೆಗಳಾಗಲಿ, ಬಿಲೀಫ್ಗಳಾಗಲಿ, ನಂಬಿಕೆಗಳಾಗಲಿ, ಇವು ಪ್ರಮಾಣವಾಗ್ಲಿಕ್ಕೆ ಸಾಧ್ಯವೇ? ಯಾಕಾಗಬಾರ ಸ್ವಾಮಿ? ಅದು ಸಾಕ್ಷಾತ್ ಅವರ ಅನುಭವ, ಅವರ ಅನುಭವಕ್ಕೆ. ನಿನ್ನ ಅನುಭವಕ್ಕೆ ಬಂದು ನಾವು ಹಾಗೆ ಮಾಡಿದ್ರೆ ನಮಗೂ ಅನುಭವ ಆಗ್ಬಹುದು. ಅನುಭವ ಯಾವಾಗಲೂ ಸಾರ್ವತ್ರಿಕವಾಗಿದೆ. ಬೆಳಿಗ್ಗೆ 4 ಗಂಟೆಗೆ ಅವರಿಗೆ ಕೃಷ್ಣ ಕಂಡ, ಸಾಯಂಕಾಲ 3 ಗಂಟೆಗೆ ನನಗೆ ಕೃಷ್ಣ ಕಂಡ ಅಂದ್ರೆ ಅದು ಅನುಭವ ಅಲ್ಲ, ಅದು ನಂಬಿಕೆ. ಇವನಿಗೆ ಯಾವ ಕ್ಷಣದಲ್ಲಿ ಕೃಷ್ಣ ಕಂಡನೋ ಅದೇ ಕ್ಷಣದಲ್ಲಿ ನಿನಗೂ ಕಂಡನ, ಅದೇ ಕ್ಷಣದಲ್ಲಿ ನಿನಗೂ ಕಂಡನ, ಆವಾಗ ನಾವು ಅದನ್ನ ಅನುಭವ, ಸಾರ್ವತ್ರಿಕ ಅನುಭವ ಅಂತ ತಗೋತೀವಿ. ಅವಾಗ ಮ್ಯಾಟರ್ ಆಫ್ ಡಿಸ್ಕಷನ್ ಸ್ಟಾರ್ಟ್ಸ್. ರೂಪರಹಿತನಾದ ಭಗವಂತನು ರೂಪ ಸಹಿತವಾಗಿ ಬಂದದ್ದಾದ್ರೆ ರೂಪ ಇದೆ ಅಂತ ಒಪ್ಕೊಳ್ತೀರಾಗಾದ್ರೆ, ರೂಪ ಇದೆ ಅಂತ ಒಪ್ಕೊಂಡಿದ್ದಾದ್ರೆ ಆ ರೂಪಕ್ಕೆ ಹುಟ್ಟು ಸಾವುಗಳಿವೆ ಅನ್ನೋದು ಒಪ್ಕೋತೀರಾ? ಆ ರೂಪಕ್ಕೆ ಹುಟ್ಟು ಸಾಗುಗಳು ಇವೆ ಅಂತ ಒಪ್ಕೊಂಡಿದ್ದಾದ್ರೆ ಅದು ಪರಮಾತ್ಮ ತತ್ವ ಹೇಗಾಗ್ತದೆ? ಬರೀ ಒಂದೇ ಒಂದು ರಾಜಕೀಯದಲ್ಲೇ ತೆರೆದು ಹಾಕ್ಬಿಡ್ಬೋದು. ನೀವು ಕೃಷ್ಣ ಉಪಾಸನಾ ವಿಚಾರದಲ್ಲಿ ಮಾತಾಡಿದ್ರೆ ನಾನು ನಿಮ್ಗೆ ಅಡ್ಡನ ಬರುತ್ತದೆ. ಯಾಕಂದ್ರೆ ನಾನೆಲ್ಲ ಉಪಾಸಕ ಅಲ್ಲ, ನನಗೆ ಯಾವ ಸಬ್ಜೆಕ್ಟ್ ನನಗೆ ಗೊತ್ತಿಲ್ಲ, ಅದಕ್ಕೆ ನಾನು ಪ್ರವೇಶ ಯಾಕಾಗಲಿ? ನೀವು ಅದು ಉಪಾಸನ ಅಂತ ಮತ್ತೆ ಒಪ್ಕೊಡ್ರಿ. ನೀವು ಹಾಗೆ ಒಪ್ಪುವುದಿಲ್ಲ. ಕೃಷ್ಣನೇ ಮೋಕ್ಷ, ಕೃಷ್ಣನಿಗೆ ಮೋಕ್ಷ ಸಿಕ್ಕಿಲ್ಲ. ಕೃಷ್ಣನಿಗೆ ಮೋಕ್ಷ ಸಿಕ್ಕಿದ್ದೆ ಆದ್ರೆ ಕೃಷ್ಣ ಸಾಯ್ತಾನೆ ಹೆಂಗೆ? ಭಾಗವತ ಪ್ರಕಾರ ಕೃಷ್ಣನ ಸಾವಿದೆ ಇಲ್ಲ, ಇಲ್ಲ ನೆನಪು ಇಲ್ಲ. ಇಷ್ಟು ಕ್ಲೀನ್ ಆಗಿ ಬರೀತಾರೆ ನೋಡ್ರಿ. ಆಚೆ ಈಚೆಗೆ ಅಲಗಾಟ ಅನ್ನೋದೇ ಇಲ್ಲ ಇದ್ರೊಳಗೆ. ಏನು ಪ್ರಪಂಚ ಉಪಶಮ, ನಾ ಅದಕ್ಕೆ ಬರೆಸಿದ್ದೇನೆ ಅಲ್ಲಿ. ಏನು ಬರೆಸಿದ್ದೀನಿ? ನೋಡುವ, ಕೊಡುವ, ತೆಗೆದುಕೊಳ್ಳುವ, ಮೂಸುವ ಯಾವ ವ್ಯವಹಾರಗಳು ಅಲ್ಲಿ ಇರುವುದಿಲ್ಲ. ಐಂದ್ರಿಕ ಇಂದ್ರಿಯ ವಿಷಯಗಳ ವ್ಯವಹಾರಗಳು ಅಲ್ಲಿ ಇರುವುದಿಲ್ಲ, ಬರೆಸಿದ್ದೇ ಇಲ್ಲಿ. ಮತ್ತೆ ಅನ್ಲೆಸ್ ಅಂಟಿಲ್ ಇಟ್ ಡಸಂಟ್ ಬಿಕಮ್ ಶಿವ. ಶಿವ ಅಂದ್ರೆ ಮಂಗಳ. ಯಾವುದು ವಿಕಾರಗೊಳ್ತದೆ ಮಂಗಳ ಹೆಂಗಾಗ್ತದೆ? ಇಷ್ಟುದ್ದಲ್ಲಿ ಹಚ್ಚಿಕೊಂಡವ ಇಷ್ಟ ಅಗಲಲ್ಲಿ ಹಚ್ಚಿಕೊಂಡ ನನಗೇನಾಗುತ್ತೆ? ಹಚ್ಚಿಕೊಂಡಷ್ಟಕ್ಕನೆ ನೀನು ಮಂಗಳಕರ ಅಂತ ಹೆಂಗೆ ಒಪ್ಕೊಳ್ಳಿ? ಅದ್ರ ಶಿವ ಅದ್ವೈತ ಎರಡಿಲ್ಲದೆ ಇರುವ ಒಂದು. ಇಂಗ್ಲಿಷ್ ಒಳಗ ಒನ್ ವಿದೌಟ್ ಎ ಸೆಕೆಂಡ್, ಒನ್ ವಿದೌಟ್ ಎ ಸೆಕೆಂಡ್, ಎರಡಿಲ್ಲದೆ ಇರುವ ಒಂದು. ಇನ್ಫ್ಯಾಕ್ಟ್ ಬ್ರಹ್ಮತತ್ವ ಆತ್ಮತತ್ವ ಇದು ಎರಡಿಲ್ಲದೆ ಇರುವ ಒಂದು. ಆ ಬ್ರಹ್ಮ ಸ್ವರೂಪನೇ ನೀನು. ಅದ್ವೈತ ಏವಂ ಓಂಕಾರ ಆತ್ಮ ಏವ, ಅದೇ ನಾನು. ಆ ಬ್ರಹ್ಮತತ್ವವೇ ನಾನು, ಆ ಬ್ರಹ್ಮತತ್ವವೇ ನಾನು. ಸಮಸ್ತ ದ್ವೈತಗಳಿಂದ ವಿನಿರ್ಮುಕ್ತವಾದಂತಹ, ವಿಕಾರಗಳಿಂದ ಮುಕ್ತವಾದಂತಹ, ಮಂಗಳಕರವಾದಂತಹ ಆ ಪರಮಾತ್ಮ ತತ್ವವೇ ನಾನು. ಇನ್ನು ಯಾವ ಪ್ರಪಂಚ ನೀವು ಮಾತಾಡ್ತೀರಿ? ಹುಟ್ಟು ಸಾವುಗಳ ಪ್ರಪಂಚ ಅನ್ನೋದನ್ನು ಇದೆಯಾ? ವಿಕಾರಗಳ ಭಾವದಲ್ಲಿ ಕೂಡಿದ ಪ್ರಪಂಚ ಅನ್ನೋದನ್ನು ಇದೆಯಾ? ಅದು ಪ್ರತಿಬಿಂಬ ಅನ್ನೋದು ಗೊತ್ತಾದ ಮೇಲೆ ಇನ್ನು ಯಾವ ಪ್ರತಿಬಿಂಬದ ಅಲಂಕಾರ ನೀವು ಮಾಡ್ತೀರಿ? ಅದು ಪ್ರತಿಬಿಂಬ ಅನ್ನೋದು ಗೊತ್ತಿಲ್ಲದೆ ಇದ್ದಾಗ ನೀವು ಸಾಕಷ್ಟು ಅಲಂಕಾರ ಮಾಡಿರಬಹುದು. ಪ್ರತಿಬಿಂಬ ಮಾಡಿರಬಹುದು, ಅದು ಅಷ್ಟು ಸುಲಭ ನಮ್ಮ ಕೈ ಸಿಗಂಗಿತ್ತಂದ್ರೆ ಮಾಡಿಯೂ ಬಿಡ್ತಿದ್ವಿ. ನಮಗೇನು ಸಿಗ್ತದೆ? ಅಲ್ಲೊಂದು ಚಂಬು ಸಿಗ್ತದೆ, ಅದು ಅಲ್ಲೊಂದು ನಾಲ್ಕೇ ವಿಳೆದೆಲೆ ಸಿಗ್ತವೆ, ಅಥವಾ ಮಾವಿನ ಎಲೆ ಸಿಗ್ತವೆ, ಇವೆಲ್ಲ ಸಿಗ್ತಾವೆ ನಮ್ಮ ಕೈಗೆ. ಅದು ಕಾಯಿ ಸಿಗ್ತದೆ, ಅದನ್ನ ಇರ್ತೀವಿ ಅಲ್ಲಿ ದೇವರೇ ಅಂತ ಕೈ ಮುಗಿತೀವಿ, ಪ್ರತಿಬಿಂಬ ರೆಡಿ ಆಯಿತು. ಹಾಗೆ ಆತ್ಮನ ಪ್ರತಿಬಿಂಬ ನಮಗೆ ಲಭ್ಯತೆ ಬಿಡ್ತಿದ್ವ, ಅದಕ್ಕೂ ಅಲಂಕಾರ ಮಾಡಿ ಬಿಡ್ತಿದ್ವಿ. ಮಾಡಿದ್ವಿ ಅಂತ ಇಟ್ಕೊಂಬ, ಓ ಸಿಕ್ತು ಮಾಡಿದ್ವಿ ಅಂತ ಇಟ್ಕೊಂಡು ಎಷ್ಟೊತ್ತಿರ್ತದೆ? ಸ್ವಲ್ಪ ಹೊತ್ತಷ್ಟೇ, ಕ್ಷಣಿಕ, ಸಾಧ್ಯನೇ ಇಲ್ಲ. ಸೊ ಅಂತಹ ಆತ್ಮನೇ ನಾನಿದ್ದೇನೆ. ಆತ್ಮ ಈವ ಸಂವಿಶತಿ, ಅವನು ತನ್ನನ್ನು ತಾನು ಸೇರಿಕೊಳ್ಳುತ್ತಾನೆ. ಯಹಾವೇದ, ಯಾರು ಈ ಪ್ರಕಾರವಾಗಿ ಆತ್ಮನೇ ತಾನು ಎನ್ನುವುದನ್ನು ತಿಳಿದಿದ್ದಾನೋ ಅವನು ತನ್ನನ್ನು ತಾನು ಸೇರಿಕೊಳ್ಳುತ್ತಾನೆ. ತನ್ನನ್ನು ತಾನು ತನ್ನಂತೆಯೇ ತಾನೇ ಸೇರಿಕೊಳ್ಳುತ್ತಾನೆ. ಹೋಗಿ ಸೇರ್ಕೋ ಅಂತ ಯಾರು ಹೇಳಬೇಕಾಗಿಲ್ಲ ಅಂತ, ತಾನೇ ಆಗಿಬಿಟ್ಟಿರ್ತಾನಲ್ವಾ. ಏವಂ ವೇದ ಯಹ ಏವಂ ವೇದ, ದ್ವಿತೀಯ ಉಚ್ಚಾರ ಉಪನಿಷತ್ ಸಮಾಪ್ತಿ ಅರ್ಥ 68 ಭಾಷ್ಯ. ಅಮಾತ್ರಃ ಮಾತ್ರಃ ಮಾತ್ರಃ ಯಸ್ಯ ಮಾತ್ರಃ ಯಸ್ಯ ನ ಸಂತಿ ನ ಸಂತಿ ಸಹ ಅಮಾತ್ರಃ ಸಹ ಅಮಾತ್ರಃ. ಓಂಕಾರಃ ಚತುರ್ಥಃ ತುರೀಯಃ ಓಂಕಾರಃ ಚತುರ್ಥಃ ತುರೀಯಃ ಆತ್ಮೈವ ಕೇವಲಃ ಆತ್ಮೈವ ಕೇವಲಃ ಅಭಿಧಾನ ಅಭಿಧೇಯ ರೂಪ ರೂಪಯೋ ಅಭಿಧಾನ ಅಭಿಧೇಯ ರೂಪಯೋ ವಾಂಗ್ಮನಸಯೋ ವಾಂಗ್ಮನಸಯೋ ಕ್ಷೀಣತ್ವಾತ್ ಕ್ಷೀಣತ್ವಾತ್ ಅವ್ಯವಹಾರ್ಯಃ ಅವ್ಯವಹಾರ್ಯಃ. ಇವನು ವ್ಯವಹಾರ ಶೂನ್ಯ. ಇವನಿಗೆ ಇನ್ನೊಂದು ಟೈಟಲ್ ಏನು? ಅವ್ಯವಹಾರಿ. ಅದು ಗುಡ್ ಫಾರ್ ನಥಿಂಗ್. ಈಸ್ ಅವೈಲಬಲ್ ಬಟ್ ಗುಡ್ ಫಾರ್ ನಥಿಂಗ್. ಏನ್ ಮಾಡ್ತಾನೆ ಹೇಳ? ನಾವು ಊಟ ಮಾಡಲಿಕ್ಕೆ, ನಾವು ಊಟ ಮಾಡುವಾಗ ಅದು ಸಿಂಪಲ್ ಹೇಳ್ತೀವಿ. ನಾವು ಊಟ ಮಾಡುವಾಗ ಎಡ್ತದ್ ಜಾಸ್ತಿ ಆಗಿದೆ ಅಂತಂದ್ರೆ ಅವನು ಬಂದು ಅದನ್ನ ಹಚ್ಚಿಬಿಡ್ತಾನ ನನ್ನ ಜೊತೆ, ಅಷ್ಟು ಸಹಾಯ ಮಾಡ್ಲಿಕ್ಕೆ ಆಗಲ್ಲ ಅಂತಂದ್ರೆ ಅವನು ಪರಮಾತ್ಮ ಅಂತ ಯಾಕೆ ಮಿನಿಮಮ್ ಇಷ್ಟೇ. ಯಾಕಂದ್ರೆ ಈಗ ಎಲ್ಲ ಕಡೆಗೆ ಫುಡ್ ನಾಟ್ ಟು ಬಿ ವೇಸ್ಟೆಡ್, ಈಗ ಇದು ಯಾರು ಸಹಾಯ ಮಾಡಿದಂತವ್ರು ಏನಾಗ್ತದೆ ವೇಸ್ಟ್. ಅಟ್ ಲೀಸ್ಟ್ ಆ ಅವೇರ್ನೆಸ್ ಇರ್ಬೇಕಿಲ್ಲ ಅವನಿಗೆ, ವ್ಯವಹಾರ ಶೂನ್ಯ, ಆ ವ್ಯವಹಾರನೂ ಗೊತ್ತಿಲ್ಲ ಅವನಿಗೆ. ಸಿಂಪಲ್ ಸುಪ್ರಭಾತ್, ಗುಡ್ ಮಾರ್ನಿಂಗ್, ಶುಭೋದಯ ಗೊತ್ತಿಲ್ಲ ಅವನಿಗೆ. ಇವು ಯಾವಾಗ ಗೊತ್ತಿಲ್ಲ ಅಂತ ತಗೊಂಡು ಏನ್ ಮಾಡೋದು ಅವನು? ವ್ಯವಹಾರ ಶೂನ್ಯ, ಅವ್ಯವಹಾರಿ. ಅದು ಚಂದ ಹೇಳ್ತಾರೆ ಅವ್ರಿಗೆ. ಈಗ ನೋಡು ಇವರು ನಾವು ಹೇಳೋದು ಏನು ಅಂತಂದ್ರೆ ವ್ಯವಹಾರ ಶೂನ್ಯ ಅಂತ ಹೇಳ್ತಾರೆ. ವ್ಯವಹಾರವು ಶೂನ್ಯ ಅಂತ ಹೇಳ್ತಾ ಇಲ್ಲ, ವ್ಯವಹಾರವು ಅವನಲ್ಲಿ ಇಲ್ಲ. ಡಿಫ್ರೆನ್ಸ್ ಗುರುತಿಸ್ರಿ. ವ್ಯವಹಾರವೇ ಇಲ್ಲ ಅಂತ ಅಲ್ಲ, ವ್ಯವಹಾರವು ಅವನಲ್ಲೇ ಇಲ್ಲಪ್ಪ. ನಡೀತದೆ, ಸೂರ್ಯ ಉದಯಿಸ್ತದೆ, ಸೂರ್ಯ ಅಸ್ತ ಆಗ್ತದೆ, ಚಂದ್ರೋದಯ ಆಗ್ತದೆ, ಚಂದ್ರ ಅಸ್ತ ಆಗ್ತಾನೆ, ಹಗಲಾಗ್ತಾವ, ರಾತ್ರಿ ಆಗ್ತಾವ, ರಾತ್ರಿ ಕಳೀತಾವ, ಹಗಲು ಬರ್ತಾವ, ಹಗಲು ಕಳೀತಾವ, ರಾತ್ರಿ ಬರ್ತಾವ, ನಡೀತದೆ. ಏನು ಸ್ವಾಮಿ, ಬಹಳ ನಮ್ಮ ಪೈಕಿ ಜನ ಅವರು, ನಮ್ಮ ಪೈಕಿ ಜನ ಅವರು, ನಮ್ಮವರು ಸ್ವಾಮಿ ಅವರು ಹೋಗಿ ಒಂದು ಅಕ್ಷತೆ ಹಾಕಿಬಿಡ್ಬೇಕಾದ. ನೀ ಅಕ್ಷತೆ ಹಾಕಿದ ಹೋದ್ರೆ ಮದುವೆ ಆಗುದು ಆಗುದು ಹೋಗಿ ಕ್ಲಾಸ್ ತಗೊಂಡು ಬರ್ತೇನೆ. ರಾಮಾಯ ನೆನಪಾಗ್ತೇನೆ, ನಾನು ಇರುವುದಿಲ್ಲ ಅಂತ. ಆದರೂ ಕೂಡ ಇಷ್ಟು ವರ್ಷ ಕಮಿಟ್ ಆಗಿ ಅಂತ, ಈಗ ಏನಾಗಿದೆ ನೀನು ಕಮಿಟ್ ಮಾಡಬೇಕು? ಇಷ್ಟು ವರ್ಷ ಕಮಿಟ್ ಆಗಿದೆ, ಈ ಕೋರ್ಸ್ ಮುಗಿದ ತನಕ ಮುಗಿದ್ರೆ ಫ್ರೀ. ನೀ ಮನೆಗೆ ಹೋಗಿ ಜಗನ್ನಾಥ ಶೆಟ್ಟಿ ಮನೆಯಾಗಿ ಯಾಕೆ ಇರ್ತೀನಿ ಅಂತ ನಾನು ಕೇಳಿಸಿಕೊಂಡು ಫ್ರೀ ತಾನೆ. ಬಟ್ ಈ ಮಧ್ಯದಲ್ಲಿ ಕುಯ್ಯ ಕುಯ್ಯ ಕುಯ್ಯ ಕುಯ್ಯ ಅಲ್ಲದ ಹಂಗದ ಇಲ್ಲ ಸೈ ಮಾಡ್ಬೇಕಾಗಿದೆ ಇಲ್ಲ ಹಾಕಿ ಹೋಗ್ಬೇಕಾಗಿದೆ. ಐ ಡೋಂಟ್ ನೋ. ವ್ಯವಹಾರ ಶೂನ್ಯ, ನೀನು ಅದ್ರ ವ್ಯವಹಾರ ಸೇರಿಸ್ತೇನೆ. ಒಳ್ಳೆ ವ್ಯವಹಾರ ಸೇರಿಸ್ಬೇಕು. ಮಿನಿಮಮ್ ಆಫ್ ತಗೊಂಡವರು ಇವರಿಗೆ ಮೋಸ್ಟ್ ಮಿನಿಮಮ್ ಆಫ್, ರೆಗ್ಯುಲರ್ಲಿ ಆಫ್ ತಗೋತಾ ಇರೋರು ಬಹಳ ಮಂದಿ. ಕೋರ್ಸ್ನಿಂದ ಆಫ್ ಯಾರಿಗೆ ಇಷ್ಟ ಇರುತ್ತೆ ಆಫ್ ತಗೊಳಕ್ಕೆ? ಇಷ್ಟ ಯಾವ್ದು ಕೇಳ್ತಾನೆ ನನಗೆ? ನೀ ಕೋರ್ಸಿಗೆ ಇದೆಯೇ ಇಲ್ಲ ಇಷ್ಟ ಕೇಳ್ತೇನೆ. ನೀನು ಇಷ್ಟ ಇರ್ತೇವೆ ನಾನು, ಎಲ್ಲರೂ ಹೇಳ್ತಾರೆ ನಮಗೆ ಕೋರ್ಸ್ ಬಿಡ್ಬೇಕಂತ ಏನು ಇಷ್ಟ ಇಲ್ಲ, ಹಿಂಗೆ ಅದು ನಮ್ಗೆ ಇಷ್ಟ ಅದ ಅಂತ ಹೇಳ್ತಾರೆ. ಟೇಬಲ್ ಬಿಟ್ಟು ಆಫ್ ಅದು ಹೋಗಿ ಏನ್ ಮಾಡಪ್ಪ, ಕಾಸು ಹಿಡಿದಿತ್ತು ಸ್ವಲ್ಪ ಚಾರ್ಜ್ ಮಾಡಿ ತೆಗಿತೇನೆ ತೆಗಿಲಿಕ್ಕೋಸ್ಕರ ಸಿಕ್ಕಾಕೊಂಡು. ಓಕೆ ಎನಿವೇ, ಡೋಂಟ್ ಡೂ ದಟ್. ಓಂಕಾರ ಅಮಾತ್ರ ಅಮಾತ್ರ ಅಮಾತ್ರ ಮಾತ್ರ ಯಸ್ಯ ನ ಸಂತಿ ಸಹ ಅಮಾತ್ರ ಓಂಕಾರ ಚತುರ್ಥ ತುರೀಯ. ಯಾವ ಶಬ್ದದಿಂದ ಹೇಳಿದ್ದಾರೆ? ತುರೀಯ ತುರೀಯ. ಆತ್ಮ ಏವ ಕೇವಲ. ಏನದು ತುರಿಯ ಅಂದ್ರೆ? ತುರಿಯ ಅಂದ್ರೆ ಏನು ಸ್ವಾಮಿ? ಅದು ಒಂದು ಅವಸ್ಥಾ ಅಲ್ವೇ? ಅಲ್ಲ, ಫಸ್ಟ್ ಇ ನೋಟ್ ಇಟ್ ಡೌನ್. ತುರ್ಯ ಈಸ್ ನಾಟ್ ಅವಸ್ಥಾ. ನಾಲ್ಕನೇದಂತೆ ನಾಲ್ಕನೇದ್ದು, ಅದು ನಾಲ್ಕನೇದ್ದು ಅಲ್ಲ, ಇನ್ಫ್ಯಾಕ್ಟ್ ಅದು ಪ್ರಥಮ. ಕೇಲ್ ಇದಲ್ಲ, ಕೇಲ್ ಹಣಗಲ್ ಕೇಲ್, ಅವನಿಗೆ ಆರು ಹೆಣ್ಣು ಹುಟ್ಟಿದ ಮೇಲೆ ಒಂದು ಗಂಡು ನಾಮಕರಣಕ್ಕೆ ನಾನು ಕರ್ಕೊಂಡು ಆಶೀರ್ವಾದ ಮಾಡಿ. ಆಮೇಲೆ ಎಷ್ಟನೇದ್ದು ಅಂತ ಕೇಳಿದೆ. ಆಮೇಲೆ ಅವನಿಂದ ಇದು ಏಳನೇದ್ದು ಅಂತ ಅಫ್ಘಾನಿ ಸುಳ್ಳು ಹೇಳ್ತೀನಿ. ನಾನ್ಯಾಕೆ ಸುಳ್ಳು ಹೇಳಿ ಸ್ವಾಮಿ, ಅದು ಏಳನೇದ್ದು ಅಂದ ಅಂತೂ. ಇಲ್ಲ, ಅದು ಏಳನೇದ್ದಲ್ಲ, ಅದು ಪ್ರಥಮ. ಅದೇನು ಪ್ರಥಮ? ಬಹಳ ಹಳೇ ಜುಲಾ ಸಿಕ್ಕಿದೆ ನಂದು, 35 ವರ್ಷದಿಂದ ಜುಲಾ ಸಿಕ್ಕಿದೆ, 80ನೇ ಜುಲಾ ಸಿಕ್ಕಿದೆ. ಅದೇನು ಪ್ರಥಮ? ಮೊದಲನೇದು ಹೆಣ್ಣು ಹುಡ್ತಲ್ಲ, ಆವಾಗ ನಿನ್ನ ಮನಸ್ಸಿನಾಗ ಏನಿತ್ತು? ಹೆಣ್ಣು ಹುಟ್ಟಲು ಅಂತಿತ್ತಲ್ಲ ಪ್ರಥಮ. ಎರಡನೇದು ಏನು ಹುಡ್ತು? ಹೆಣ್ಣು. ಆವಾಗ ನಿನ್ನ ಮನಸ್ಸಿನಾಗ ಏನಿತ್ತು? ಪ್ರಥಮ. ಸೊ ಆರು ಹುಟ್ಟಿದಾಗೂ ಕೂಡ ತಲೆಯಲ್ಲಿ ಇದ್ದಿದ್ದೇನು? ಗಂಡು ಗಂಡು ಗಂಡು. ಮತ್ತೆ ಈ ಹುಟ್ಟಿದ್ದೇನು? ಪ್ರಥಮ. ಲಾಜಿಕ್, ಸಿಂಪಲ್ ಲಾಜಿಕ್. ಇಂಥ ಲಾಜಿಕ್ ಆತ್ಮಜ್ಞಾನಿಗೆ ಬರೋಂಗಿಲ್ಲ, ಇಂಥವೆಲ್ಲ ಮಾಡಿ ಮಾಡುದು ಅಂತ. ಅದಕ್ಕೆ ಅವ್ರು ಹೇಳ್ತಾರೆ ನ ತರ್ಕೇನ ಲಭ್ಯ. ಯಾಕೆ ಹೇಳ್ತಾರೆ? ಇಂಥವೆಲ್ಲ ಡ್ರೈ ಲಾಜಿಕ್ ತಂದು ನೀವು ತರ್ಕ ಹಾಕೋದೇ ಕೂತ್ಕೊಂಡ್ರೆ ಆತ್ಮಜ್ಞಾನ ಸಿಗೋದಿಲ್ಲ. ಅದಕ್ಕೆ ಅದಕ್ಕೆ ಶ್ರುತಿಮತ ತರ್ಕ ಅನುಸರಣೆ. ದುಸ್ತರ್ಕ ಸುರಿರಮ್ಯತ ಅಮಾತ್ರ ಮಾತ್ರ ಎಷ್ಟೇ ನ ಸಂತಿ ಸ ಅಮಾತ್ರ ಓಂಕಾರ ಚತುರ್ಥ ತುರಿಯ. ಏನ್ ತುರಿಯ? ಆತ್ಮ ಇವ ಕೇವಲ ಅಭಿಧಾನ ಅಭಿಧೇಯ ರೂಪಯೋಗ. ತಾನೇ ಅಭಿಧಾನವೂ ಆಗಿದೆ, ತಾನೇ ಅಭಿಧೇಯವೂ ಆಗಿದೆ. ಅಭಿಧಾನ ಅಂದ್ರೆ ಹೆಸರು. ಯಾವುದಕ್ಕೆ ಹೆಸರಿಸಿದೆವೋ ಅದು ಅಭಿಧೇಯ. ಅಭಿಧಾನ ಅಭಿಧೇಯ ರೂಪಯೋಹೋ ವಾಂಗ್ ಮನಸ್ಸಯೋಹೋ ಕ್ಷೀಣತ್ವಾದ ಅವ್ಯವಹಾರ್ಯ. ಇವನಲ್ಲಿ ಅಭಿಧಾನಗಳು ಇಲ್ಲ, ಅಭಿಧೇಯಗಳು ಇಲ್ಲ. ಏನಕ್ಕೆ ಹೆಸರನ್ನ ಕೊಟ್ಟಿದ್ದೀವಿಯೋ ಏನಕ್ಕೆ, ಅದು ಅಭಿಧೇಯ. ಏನು ಹೆಸರು ಕೊಟ್ಟಿವಿ ಅದು ಅಭಿಧಾನ. ಘಟ ಹೌದು, ಘಟ ಇದು ಅಭಿಧಾನ. ಏನಕ್ಕೆ ಘಟ ಅಂತ ಹೆಸರು ಕೊಟ್ರಿ? ಮಣ್ಣಿಗೆಲ್ಲ, ಮತ್ತೆ ಮಣ್ಣು ಒಂದು ಮಣ್ಣೊಂದು ಮಣ್ಣು ಒಂದು ಅಭಿಧಾನವೇ ಅಲ್ವೇ? ಇದು ಮಣ್ಣು ಮಾತ್ರ ಅಂತ ಹೇಳೋ ಅವಶ್ಯಕತೆ. ಅದೊಂದು ವಸ್ತು ಇದೆ ಅಲ್ಲಿ, ನಮ್ಗೆ ಗೊತ್ತಿಲ್ಲ ಅದು ಏನಂತ. ಆ ವಸ್ತುವಿಗೆ ನಾವು ಹೆಸರಿಡುತ್ತೇವೆ ಘಟ. ಈಗ ಹೇಳ್ರಿ, ಆತ್ಮನಿಗೆ ಈ ಪ್ರಕಾರವಾಗಿ ಅಭಿಧಾನ ಅಭಿಧೇಯ ವ್ಯವಹಾರವನ್ನ ಸೇರಿಸಲಿಕ್ಕಾಗ್ತದ? ಯಾಕೆ ಆಗೋದಿಲ್ಲ? ಯಾಕಂದ್ರೆ ವಾಂಗ್ ಮನಸ್ಸಯೋಹೋ ಕ್ಷೀಣತ್ವಾದ. ಮಾತುಗಳಿಗೂ ನಿಲುಕುವುದಿಲ್ಲ, ಮನಸ್ಸಿಗೂ ನಿಲುಕುವುದಿಲ್ಲ. ಏನು ಕೊಟೇಶನ್ ಹೇಳ್ರಿ? ವಾಚಾರಂಭಣ ವಿಕಾರೋ ನಾಮ. ಇಲ್ಲ, ಅದಲ್ಲ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಅಪ್ರಾಪ್ಯ ವಾಚಾ ಸಹ ನಿವರ್ತಂತೆ. ಯತಃ ವಾಚ ನಿವರ್ತಂತೆ, ಯಾವುದರಿಂದ ಮಾತುಗಳು ಮರಳಿ ಬರುತ್ತವೆಯೋ, ಯಾವುದರ ಕಡೆಗೆ ಮನಸ್ಸು ಹೋಗಿ ನಿಲುಕುವುದಿಲ್ಲವೋ, ಅಂತಹ ಆ ಪರಮಾತ್ಮ ತತ್ವ ಅಂತ ಏನಿದೆಯೋ ಅದು ವಾಂಗ್ ಮನಸ್ಸಯೋ ಕ್ಷೀಣತ್ವಾದ ಅವ್ಯವಹಾರ್ಯ. ಅವನಲ್ಲಿ ಯಾವ ವ್ಯವಹಾರವೂ ಇಲ್ಲ. ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಶ್ಯತೇ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೇ. ಓಂ. ಹರಿಃ ಓಂ. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಜಯ ಶ್ರೀ ಸದ್ಗುರುನಾಥ ಮಹಾರಾಜ್ ಜೀ ಕೀ ಜಯ.